ಪ್ರವಚನ ಅಭಿಮಾನಿಗಳಿಗೆ ಒಂದು ಬಾರಿ ಮುಂದೆ ಕಕ್ಷೆಯಲ್ಲಿ ಇದು ಯಾಕೆ ನಾನು ಈ ನನಗೆ ಹೇಳಿದೆ ಪ್ರವಾಹ ಯಾಕೆ ಅಲ್ಲ ಅಂತ ಪ್ರಶ್ನೆಗೆ ಮತ್ತೆ ಹೇಳ್ತೇನೆ. ಆಚಾರ್ಯರು ಐದನೆಯ ಉಪನಿಷತ್ ಭಾಷ್ಯದಲ್ಲಿ ವಾಯು ಮತ್ತು ಆಕಾಶ ಅಪ್ಪ ಮಗ ಆಕಾಶ ವಾಯುವನ್ನು ಅಪ್ಪ ಮಗ ಯೋಗ್ಯತೆಯಲ್ಲಿ ಸಮಾನ ಕಕ್ಷರು ಅಂತ ಹೇಳಿದ್ದ. ಹಾಗಾದ್ರೆ ಕೃಷ್ಣ ಕಕ್ಷರಿ ಇರತಕ್ಕಂತಹ ಸಾಧ್ಯತೆ ವಾಯುವೇ ಆಗಿದೆ. ಯೋಗ್ಯತೆಯಲ್ಲಿ ಪ್ರವಾಹ ಅಂದ್ರೆ ಮೇಲೆ ಆಕಾಶ ಮತ್ತು ಆಕಾಶದಲ್ಲಿ ಇರತಕ್ಕಂತಹ ವಾಯು ಉಪಾಸನೆ ಮಾಡುವ ಆಕಾಶದಲ್ಲಿ ಉಪಾಸನೆ ಮಾಡ್ತಾರೆ ಕೆಲವರು, ಕೆಲವರು ವಾಯುವಿನಲ್ಲಿ ಉಪಾಸನೆ ಮಾಡ್ತಾರೆ ಇರುವಂತರಲ್ಲ. ಅದರಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಬಂದಾಗ ಆಕಾಶದ ಉಪಾಸನೆ ಮಾಡುವುದು ಶ್ರೇಷ್ಠ ಅಂತ ಮಾತು ಕೊಡ್ತಿದ್ದೀವಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವಸ್ತುತ ಇಬ್ಬರೂ ಸಮಾನ ಒಂದೇ ಕಕ್ಷೆಯಲ್ಲಿ ಇರೋದು, ಆದರೂ ಪಿತೃತ್ವೇನ ಶ್ರೇಷ್ಠ ಅವರ ಹಬ್ಬ ಇರುವಾಗ ಇರ್ತದೆ. ಯೋಗ್ಯತೆಯಲ್ಲಿ ಒಂದು ಇಬ್ಬರು ಒಂದೇ, ಆದರೂ ಅದು ಸೀನಿಯಾರಿಟಿ ಒಂದು ಹಬ್ಬ ಹಬ್ಬ ಅನ್ನುವ ನೆಲೆಯಲ್ಲಿ ಆಕಾಶ ಶ್ರೇಷ್ಠ ಆಗ್ತಾರೆ ಹೊರತು ಇರ್ತಿದ್ರೆ ಯೋಗ್ಯತೆಯಲ್ಲಿ ಸಮಾನ. ಹೇಗೆಂದ್ರೆ ಅನಂತ ಸಂದರ್ಭ ಹೇಗಿದೆ, ಯಮ ಮತ್ತು ಸೂರ್ಯ ಒಂದೇ ಕಕ್ಷೆಯಲ್ಲಿದ್ದಾರೆ, ಹಾಗಾಗಿ ಪತಿ ಮತ್ತು ಅದರ ತಾಯಿ ಮಗ ಒಂದೇ ಕಕ್ಷೆಯಲ್ಲಿದ್ದಾರೆ. ಯೋಗ್ಯತೆಯಲ್ಲಿ ತಂದೆ ತಾಯಿ ಮಕ್ಕಳು ಒಂದೇ ಯೋಗ್ಯತೆಯವರು ಇರುತ್ತದೆ. ದೇವತೆಗಳಲ್ಲಿ ಇದಿಲ್ಲ, ಮನುಷ್ಯರು ಅದು ಇರುತ್ತೆ. ಅಂದ್ರೆ ತಂದೆಗಿಂತ ಒಂದು ಮಗ ಯೋಗ್ಯತೆ ಜಾಸ್ತಿ ಇರುತ್ತೆ. ಅದು ದೇವತೆಗಳಲ್ಲಿ ಸಮಾನ ಯೋಗ್ಯತೆಗಳಿದ್ದಾರೆ, ಆದ್ರೆ ತಂದೆಗಿಂತ ಉತ್ತಮ ಯೋಗ್ಯತೆಯ ಮಗ ಇರುತ್ತೆ ದೇವತೆಗಳು. ಮನುಷ್ಯರು ಅಂದ್ರೆ ಅದು ಇರುತ್ತೆ. ಆದ್ರೆ ಅಲ್ಲಿದೆ ಅಂತ ನಾನು ತಂದೆಗಿಂತ ದೊಡ್ಡವಾದ ಹಾರಾಡಬಾರ್ದು. ಅದೇ ಸೀನಿಯಾರಿಟಿಯ ಗೌರವ ಬಂದಬೇಕು. ಅದೇ ರೀತಿ ಹೇಳುದು ತಂದೆ ಮಕ್ಕಳು ಸಮಾನ ಯೋಗಕ್ಷೇಮರಾದವರು ದೇವತೆಗಳಲ್ಲಿದ್ದಾರೆ, ಆದರೆ ತಂದೆ ಎನ್ನುವ ಗೌರವ ದೇವತೆಗಳಿಗೂ ಅವತಾರದಲ್ಲಿ ಇದೆ. ಅವತಾರದಲ್ಲಿ ತಂದೆ ಯೋಗ್ಯ ತಂದೆ ಯೋಗ್ಯನಾಗಿರಬೇಕಾದ್ರೆ ಭಗವಂತನೇ ವಸುದೇವನ ಮನಸ್ಸಿಗೆ ಗೋಚರಿಸಿದ್ದಾರೆ, ಅವರಿಗಿಂತ ಹೆಚ್ಚು ಯೋಗ್ಯತೆ ಅಪ್ಪಯಿಸುತ್ತದೆ ಅಥವಾ ಸಮಾನ ಶಿಕ್ಷಣ ಅಪ್ಪಯಿಸುತ್ತೆ. ಹಾಗೆ ಇಂದ್ರಾದಿಗಳು ಪಾಂಡವರಾಜನ ಮಕ್ಕಳ ಆಗಿರುತ್ತಾರೆ, ವಾಯುದೇವರೇ ಪಾಂಡವರ ಮಗ ಆಗಿರುತ್ತಾರೆ, ಕೇಸರಿ ಎಂಬುದಾಗಿ ಅಂಜನೆಯಾಗಿರುತ್ತಿದ್ದಾರೆ, ಮಧ್ಯದೇ ಎಂಬುದಾಗಿ ಮಕ್ಕಳಾಗಿರುತ್ತಿದ್ದಾರೆ. ಅಪ್ಪತ್ತಿದೆ ಇವರಿಗೆ ಸಮಾನ ಯೋಗಕ್ಷೇಮರಾದ ಅಪ್ಪತ್ತಿದೆ ಎಂಬುದು ಆದ್ರೆ ದೇವತೆಗಳಿಗೆ ಅವತಾರದಲ್ಲಿ ತಮ್ಮ ಪಿತೃಗಳು ಸಮಾನ ಯೋಗಕ್ಷೇಮ, ಆದರೆ ಮೂಲ ರೂಪದಲ್ಲಿ ತಂದೆ ಮಗನಿಗಿಂತ ಕಮ್ಮಿ ಯೋಗ್ಯತೆ ವಹಿಸಿದೆ. ಇಲ್ಲಿ ಆಕಾಶ ಮತ್ತು ಆಕಾಶದ ಸಾರಭೂತವಾಗಿರ್ತಕ್ಕ ವಾಯು ಒಂದೇ ಕಕ್ಷೆಯಲ್ಲಿ ವಿಶೇಷ. ಅದರ ನಂತರ ಅಷ್ಟೇ ಅಲ್ಲ, ಆಕಾಶದ ದೇವತೆ ಸಮಾನ ಯೋಗ್ಯವಾಯಿತಲ್ಲ, ಭೂಮಿಯ ಸಾರಕ್ಕಿಂತ ಕಮ್ಮಿ ಯೋಗ್ಯತೆ ಒಂದು ಕಾರಣ ಇದೆ. ಆಕಾಶದಲ್ಲಿ ಇರ್ತಕ್ಕಂತಹ ಭಗವಂತನನ್ನ ವಾಯುವಿನ ಉಪಾಸನೆ ಮಾಡುವವರು ಮುಖ್ಯವಾಯುವಿನ ಉಪಾಸನೆ ಬೇರೆ ಇದೆ. ಅದು ಪ್ರತೀಕ ವಾಯು ಅಂದ್ರೆ ನಾಸಿಕ ವಾಯು ಅಲ್ಲೇ ಆಗಿದೆ. ಹಾಗಾಗಿ ಉಪಾಸನೆಯಲ್ಲಿ ಆಗುವಾಗ ಮುಖ್ಯವಾಯು ವಾಯು ಮುಖ್ಯಕ್ಕೆ ಅಂತ ಭಾಗದಲ್ಲಿ ಕಟ್ಟಿದೆ. ಅದೇ ನೈತರೇದಲ್ಲೂ ಆಚಾರವು ಅಲ್ಲಿ ವಾಯು ಅಂದ್ರೆ ಮುಖ್ಯವಾಯು ಅಂತ ಸ್ವಭಾವಗಳಲ್ಲಿ ಆದಿತ್ಯದಲ್ಲಿ ಉಪಾಸನೆ ಮಾಡತಕ್ಕವರು ವಾಯು ಉಪಾಸನೆ ಮಾಡಿಸ್ಕೊಳ್ಳೋ ಅಂತ ವಾಯು ಮುಖ್ಯವಾಯು ಉಪಾಸನೆ ಮಾಡಿಸ್ಕೊಳ್ಳೋ ಅನ್ನೋ ಒಂದು ಪಕ್ಷ ಇಟ್ಟುಕೊಂಡಾಗ ಬಹಳ ದೊಡ್ಡ ಶಕ್ತಿ ಆಗಿದೆ. ಅಂದ್ರೆ ಅಂತರಿಕ್ಷದ ನೆಲೆಯಲ್ಲಿ ಉಪಾಸನೆ ಕಡಿಮೆ, ಇದು ಆದಿತ್ಯ ಪ್ರತೀಕದಲ್ಲಿ ಉಪಾಸನೆ ಇಲ್ಲ. ಆದಿತ್ಯ ಪ್ರತೀಕದಲ್ಲಿ ಅಂತರಿಕ್ಷ ಪ್ರತೀಕದಲ್ಲಿ ನಿತ್ಯ ಅಗ್ನಿ ಕಾರ್ಯ ನಡೆಯಬೇಕು, ಆದಿತ್ಯ ಪ್ರತೀಕದಲ್ಲಿ ಉಪಾಸನೆ ಗಾಯತ್ರಿ ಮೂಲಕ ಆಗಬೇಕು. ಅದರಿಂದ ಆ ಎರಡು ಶಕ್ತಿಗಳು ಈ ಮಧ್ಯದ ಅಂತರಿಕ್ಷದ ಉಪಾಸನೆ ತಪ್ಪ ಅದರ ಹಿಂದೆ ಪರಿವರ್ತನೆ ಅಂದ್ರೆ ವಾಯು ಅಂತರಿಕ್ಷದ ಸಾರಿ. ಆಮೇಲೆ ಆದಿತ್ಯ ವಿವಾಹ ಸ್ವರ್ಗಲೋಕದಲ್ಲಿ ಸಾರಭೂತವಾದ ವಸ್ತು, ಅಂದ್ರೆ ಸ್ವರ್ಗಲೋಕದಲ್ಲಿ ಅತ್ಯಂತ ಸಾರಭೂತವಾದ ವಸ್ತುಗಳಿದ್ದಾವೆ. ಬೇರೆ ವಿಷಯ ಇದು ಮನುಷ್ಯನ ಉಪಾಸನೆಗೆ ಬರತಕ್ಕಂಥ ಮನುಷ್ಯನ ಉಪಾಸನೆಗಿದೆ. ಸ್ವರ್ಗಲೋಕದಲ್ಲಿ ನಮಗೆ ಮುಖ್ಯವಾದ ಪ್ರತೀಕ ಸೂರ್ಯ, ಸೂರ್ಯ ಪ್ರತೀಕದ ಉಪಾಸನೆ ಅತ್ಯಂತ ಶ್ರೇಷ್ಠವಾದ ನಿಜವಾದ ಸೂರ್ಯ ಪ್ರತೀಕದ ಉಪಾಸನೆ, ಅದರಿಂದ ಸ್ವರ್ಗಲೋಕದ ಸಾರಭೂತವಾದ ಹೀಗೆ ಮೂರು ಬೆಳಕುಗಳ ಅರಿವು ಮತ್ತು ಪ್ರಾಣಾಂತರಿ ಮೂರು ಬೆಳಕೆ ಹೀಗೆ ಮೂರು ಬೆಳಕುಗಳನ್ನ ಮೂರು ಲೋಕದ ಸಾರಭೂತವಾಗಿ ಚಿಂತನೆ ಮಾಡಿದರು. ಚಿತ್ರಮುಖ ಅಗ್ನಿ ವಾಯು ಆದಿತ್ಯ ಆಗಿ ಆಮೇಲೆ ಸ ಏತಾ ಸುತ್ತೋ ದೇವತಾ ತಾತಾಂ ಸತ್ಯಮಾನಾಂ ಸಾರ ಪ್ರಾರಂಭದ ಸಾರಭೂತ ಮೂರು ದೇವತೆಗಳಲ್ಲಿ ಸಾರಭೂತ ಇವರಿಗೆ ಸಾರಭೂತವಾದ ಸ್ಥಿತಿ ಯಾವುದು? ಮೂರು ಲೋಕಗಳಿಗೆ ಇವರು ಮೂರು ದೇವತೆಗಳು, ಈ ಮೂರು ದೇವತೆಗಳ ಸಾರಭೂತವಾದ ಸ್ಥಿತಿ ಯಾವುದು? ಸಾರದಿಂದ ಸಾರಾಂತರಕ್ಕೆ ಬಂದರೆ ಮೋಸ್ಟ್ ಎಸೆನ್ಷಿಯಲ್ ಆಸ್ಪೆಕ್ಟ್ ಆಫ್ ಕ್ರಿಯೇಷನ್, ಸೃಷ್ಟಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಮಹತ್ವದ ತತ್ವ ಯಾವುದು ಅಂತ ಅದನ್ನು ಚಿಂತನೆ ಮಾಡಿ ಅತ್ಯ ತಾತಾಂ ಸಾರಾಂತ ಆ ಮೂರು ದೇವತೆಗಳ ಅಗ್ನಿವಾಯು ಆಗಿದ್ದು ಸಾರಭೂತವಾಗಿರ್ತದೆ. ಯಾವ ಯೋಚನೆ ಮಾಡಿ ಅದಕ್ಕೆ ಮೂರು ವೇದಗಳ ಸ್ಥಾನ, ಒಂದೊಂದು ವೇದ ಮೂರು ದೇವತೆಗಳಿಗೆ ಸಂಬಂಧಪಟ್ಟು ಮೂರು ವೇದಗಳು, ಮೂರು ವೇದಗಳಿಗೆ ಸಂಬಂಧಪಟ್ಟು ಮೂರು ದೇವತಾ ಶಕ್ತಿ. ಯಾವುದು ಅಗ್ನೇ ವಿಗ್ರಹ, ವಾಯೋರ್ಯೂಕ್ಷಿ, ಆದಿತ್ಯ ಸಾಮಾನ್ಯ ಸಾಮಾನ್ಯ ಆದಿತ್ಯ ಅಗ್ನಿಯ ಸಾರಭೂತವಾಗಿ ಉದ್ವೇಗ ಮಂಡಳಿ. ಉದ್ವೇಗ ಅಂತಂದ್ರೆ ಉದ್ವೇಗ ಅಲ್ಲ, ಉದ್ವೇಗ ಅರ್ಥವಾಗಿದೆ. ಅಗ್ನಿ ಅಗ್ನಿಗೆ ಸಾರ ಯಾವುದು ಅಂತ ಚಿತ್ರಮಕ್ಕೆ ಯತ್ನ ಮಾಡಿದಾಗ ಅಗ್ನಿಯ ಸಾರ ಅಂದ್ರೆ ಬ್ರಾಹ್ಮಣ್ಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಇಲ್ಲಿ ಅಗ್ನಿ ಅಲ್ಲಿ ಚತುರ್ಮುಖ. ಅದರಿಂದ ಚತುರ್ಮುಖನಿಗೂ ಅಗ್ನಿಗೂ ಯಾವಾಗಲೂ ಸಾರ. ಹಾಗಾಗಿ ಅಗ್ನಿಗೆ ಸಾರಭೂತವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ಚತುರ್ಮುಖನೇ ಅಂತಕ್ಕಂಥ ನಮ್ಮ ಸಂಸ್ಕಲ್ಪ. ಋಗ್ವೇದದ ಮುಖ್ಯ ಅಭಿಮಾನಿಯಾಗಿರ್ತಕ್ಕಂಥ ಚತುರ್ಮುಖನೇ ಅಗ್ನಿಯ ಸಾರ. ಇಲ್ಲಿಂದ ಸಾರ ಚತುರ್ಮುಖನ ಅನುಭವಿ ಆಗಿದೆ, ಇದಕ್ಕೆ ಸಾರ ಹೋಗ್ಲಿಕ್ಕೆಲ್ಲ. ಆಮೇಲೆ ವಾಯೋ ಯಜುಕ್ಷಿ, ವಾಯುವಿನ ಸಾರ ಯಾವುದು ಅಂದ್ರೆ ಯಜುರ್ವೇದ. ಯಜುರ್ವೇದ ಅಂದ್ರೆ ಯಜುರ್ವೇದಾಭಿಮಾನಿ ದೇವತೆ, ಲೋಕಾಭಿಮಾನಿ ದೇವತೆಗಳಿಗಿಂತ ಅಗ್ನಿವಾಯು ಆದಿತ್ಯರು ಶ್ರೇಷ್ಠರು, ಅಗ್ನಿವಾಯು ಆದಿತ್ಯರಿಗಿಂತ ಮೂರು ವೇದಾಭಿಮಾನಿಗಳು ಶ್ರೇಷ್ಠರು. ಅಂದ್ರೆ ವಾಯುವಿನಿಂದ ಶ್ರೇಷ್ಠವಾದಂತಹ ಯಜುಷ್ಯನ ಅಭಿಮಾನಿ ದೇವತೆ, ಯಜುಷ್ಯನ ಅಭಿಮಾನಿ ದೇವತೆ ಶಿವ. ಋಗ್ವೇದ ಚತುರ್ಮುಖ ಶಿವ. ಆಮೇಲೆ ಸಾರತಿ ಅಂತರಿಕ್ಷದ ಸಾರ ಶಿವ, ಭೂಮಿಯ ಸಾರ ಚತುರ್ಮುಖ ಆಗಿದೆ. ಭೂಮಿಯಿಂದ ಅಂದ್ರೆ ಭೂಮಿಯಿಂದ ಚತುರ್ಮುಖ, ಆಮೇಲೆ ಅಂತರಿಕ್ಷದಿಂದ ವಾಯು, ವಾಯುವಿನಿಂದ ಶಿವ. ಅದರಿಂದ ಆಚೆಗೆ ಅಂತರಿಕ್ಷದ ಸಾರ ಸೂರ್ಯ, ಸೂರ್ಯನ ಸಾರ ಯಾವುದಂದ್ರೆ ಆದಿತ್ಯ ಸಾಮಾನ್ಯ ಆದಿತ್ಯ. ಸೂರ್ಯನ ಸಾರಭೂತವಾಗಿ ಸಾಮವೇದ, ಸಾಮವೇದದ ಸಾರವಾಯು. ಹೀಗೆ ಸೃಷ್ಟಿಯ ಸಾರ ಸಹಿತ ಸಹಿತ ಬ್ರಹ್ಮವಾಯುಗಳು ಮತ್ತು ಶಿವ. ಇದಕ್ಕೂ ಸಾರಭೂತವಾಗಿ ಭಗವಂತ ಮೂರು ರೂಪಗಳನ್ನು ಅನುಸಂಧಾನ ಮಾಡಿದ್ದೇವೆ. ಅದಕ್ಕೆ ಏನ್ ಮಾಡಿದ್ರೆ ಹೇಳ್ತಾ ಇದ್ದೀವಿ, ಏತಾಂ ತ್ರೈ ವಿದ್ಯಾಂ ಅಭ್ಯತ ಬಂದು ಈ ತ್ರೈ ವಿದ್ಯೆ ಅಂತ ಮೂರು ವಿದ್ಯೆಗಳಿಗೆ ಅಭಿಮಾನಿ ದೇವತೆಗಳಾದಂತಹ ಭಗವಂತ ದೇವತಾ ರೂಪಗಳು, ಆ ರೂಪಗಳನ್ನು ಕೂಡ ಮಂಥನ ಮಾಡಿ ಚಿಂತನೆ ಮಾಡಿ ಅದರ ಸಾರ ಯಾವುದು ಚಿಂತನೆ ಮಾಡಿ ವಿದ್ಯಾಯ ಸಾರ ಅದರ ಸಾರವನ್ನು ಪ್ರತ್ಯೇಕ ಮಾಡಿ ಪ್ರಾರಂಭದ ಪ್ರತ್ಯೇಕಿಸಿ ಅದನ್ನು ಬೇರ್ಪಡಿಸಿ ನೋಡಿದಾಗ ಮೂರು ವ್ಯಾಪ್ತಿಗಳು ಸಿಗುತ್ತವೆಗಳ ಸಾರ. ಭೂರಿದ್ರಿಂದ ಭುವ ಇದು ಎದುರುಪಿದ ಸ್ವರಿತಿ ಸಾರ ಋಗ್ವೇದ ಸಾರವಾಗಿ ಭೂಮಿಗೂ ಅಂತಕ್ಕಂತಹ ಬೀಜವನ್ನು, ಯಜುರ್ವೇದದ ಸಾರವಾಗಿ ಭುವ ಅಂತಕ್ಕಂಥದ್ದು, ಸಾಮವೇದದ ಸಾರವಾಗಿ ಸ್ವ ಅಂತಕ್ಕಂಥದ್ದು. ಮಂತ್ರ ಮುಖ್ಯಾಲಯ ಮಂತ್ರ ಅಭಿಮಾನಿ ರೂಪದ ಭೂವ ಸ್ವ ಗಾಯತ್ರಿಯ ಪ್ರಾರಂಭದಲ್ಲಿ ವಿಶ್ವಾಮಿತ್ರ ಸೇರಿಸಿರತಕ್ಕಂಥ ಜಾಗೃತಿ. ಈ ಮೂರರಲ್ಲಿ ಸಾರಭೂತವಾಗಿ ಈ ಭೂಮಿಯಿಂದ ಪ್ರತಿಪಾದ್ಯವಾಗಿ ಪೂರ್ವಕವ ಗುರುಗಳು ಯಾವುದು ವರಾಹ ನರಸಿಂಹ. ಭೂ ಅಂದರೆ ವರಾಹ ಅಗ್ನಿಯ ಭೂಮಿಯ ಅಗ್ನಿಯ ಸಾರ ಭೂ ಶಬ್ದ ವಾಚನಾಗಿರ್ತಕ್ಕಂಥ ವರಾಹ, ಅವರ ಹೆಸರೇ ಭೂ ವರಾಹ. ಭೂ ಅಂದರೆ ಎರಡು ವಿಧವಾದ ವರಾಹ ಅಂತಕ್ಕೆ ಭೂಮಿಗೆ ಸಂಬಂಧಪಟ್ಟ ರೂಪ, ಭೂಮಿಯ ಉದ್ಧಾರಕ್ಕೋಸ್ಕರ ಆದ ರೂಪ. ಅದು ಚತುರ್ಮುಖನಿಗೆ ಯಾಕೆ ಸಾರ ಅಂತಂದ್ರೆ ಬೇರೆ ಅವತಾರಗಳಿಗಿಂತ ಒಂದು ವಿಶೇಷ ಪೂರ್ಣಾಮ ಸ್ಫೂರ್ತಿ ರೂಪತ್ವ. ಬೇರೆ ಅವತಾರಗಳು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಅದು ವರಾಹ ಅವತಾರ ಚತುರ್ಮುಖನ ಸ್ಫುರಣ. ಎಲ್ಲ ಅವತಾರಗಳಿಗಿಂತ ವಿಶೇಷ ಇದು ವರಾಹ ಅವತಾರ. ಭೂಮಿ ಕುಸಿತ ಇದೆ, ಸ್ವಯಂಭೂ ಮನು ಬಂದು ಚತುರ್ಮುಖನ ಹತ್ರ ಹೇಳಿದ, ನೀನು ಈ ಮನ್ವಂತರಾಧಿಪತಿ ಅಂತ ನನ್ನನ್ನು ನಿಯಮಿಸಿದ್ದೀಯ, ಯಾವುದರ ಅಧಿಪತಿ? ಭೂಮಿ ಕುಸಿತ ಇದೆ, ಕುಸಿದು ತನ್ನ ಕಕ್ಷೆಯಿಂದ ಕಳಿಸಿಕೊಂಡು ನಾಶ ಆಗ್ತಾ ಇದೆ, ನಾನು ಯಾವುದನ್ನು ನಿಯಂತ್ರಣ ಮಾಡಬೇಕು ಅಂತ ಸ್ವಯಂಭೂ ಮನು ಬಂದು ಚತುರ್ಮುಖನನ್ನು ಕೇಳಿಕೊಂಡಾಗ ಚತುರ್ಮುಖ ಭಗವಂತನನ್ನ ನೆನಪಿಸಿಕೊಂಡ, ನನ್ನ ಹತ್ರ ಸೃಷ್ಟಿ ಮಾಡಲಿಕ್ಕೆ ನಿಯೋಜಿಸಿದ, ನನ್ನ ಕೈಯಿಂದ ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿದ ಭೂಮಿ ಯಾಕೆ ಇಷ್ಟು ಬೇಗ ನಾಶವಾಗುವುದು ಅಂತ ಭಗವಂತನನ್ನ ಚಿಂತನೆ ಮಾಡಿದ ಗೊತ್ತಿಲ್ಲದೆ ಚಿಂತನೆ ಅಲ್ಲ ದೇವತೆಗಳು ಅನುಸಂಧಾನ ಆಗ ಭಗವಂತ ಅವನ ಮನಸ್ಸಿನಲ್ಲಿ ಸ್ಫುರಣವಾದ ರೂಪ ಹೂವು ಅಂದ್ರೆ ಸ್ಫುರತಿ ಚತುರ್ಮುಖರ ಮನಸ್ಸಿನಲ್ಲಿ ಸ್ಫುರಣವಾಗಿ ಅವನ ಉಸಿರಿನ ಜೊತೆಗೆ ಮುಗಿ ಬಂದ ರೂಪ ಅವನ ಉಸಿರಿನ ಜೊತೆಗೆ ಮುಗಿನಿಂದ ಇಳಿದು ಬಂದ ರೂಪ ಅವನ ಉಸಿರಿಗೆ ಉಸಿರಾದ ರೂಪ ಅವನಿಗೆ ಸ್ಫುರಣವಾದ ಬೇರೆ ಯಾವ ಅವತಾರವೂ ಹೀಗೆ ಚತುರ್ಮುಖರಿಂದ ಸ್ಫುರಣ ಆದಂತ ಆದ್ರಿಂದ ವರಾಹದ ಬಗ್ಗೆ ಚತುರ್ಮುಖರಿಗೆ ಸಂಬಂಧ ಅವನ ಉಸಿರಿನ ಜೊತೆಗೆ ಬಂದ ರೂಪ ಅವನಿಗೆ ಸ್ಫುರಣವಾದ ರೂಪ ಆದ್ರಿಂದ ಭೂಹು ಅನ್ನುವ ಶಬ್ದದಿಂದ ವಾಚ್ಯವಾದ ರೂಪ ಚತುರ್ಮುಖರಿಗೆ ಸಂಬಂಧಪಟ್ಟ ಇನ್ನೊಂದು ರೀತಿಯಿಂದ ವರಾಹ ಭೂಹು ಯಾಕೆಂದ್ರೆ ಅದು ಭೂಮಿಗೆ ಸಾಕ್ಷಾತ್ ಸಂಬಂಧಪಟ್ಟಂತಹ ರೂಪ ಮತ್ತಷ್ಟೇ ಅಲ್ಲ ಭೂದೇವಿಯ ಜೊತೆಗೆ ರವಿಸುವ ರೂಪ ಅಂದ್ರೆ ಭೂರು ಬರೇ ಭೂ ಶಬ್ದ ಅಲ್ಲ ಭೂಕಾರ ಅಂತ ಭೂ ಶಬ್ದ ಅಲ್ಲ ರೇಖಾಂತ ಭೂರು ಶಬ್ದ ಯಾಕೆಂದ್ರೆ ಗುರಿ ರಮತೆ ಭುವಾ ಸಹ ರಮತೆ ಗುರಿ ರಮತೆ ಭೂದೇವಿಯ ಜೊತೆಗೆ ವಿಭಜಿಸುವ ರೂಪ ಇದಕ್ಕೆ ಭೂವರಾಹ ವರಾಹ ವಿಗ್ರಹ ಸಾಮಾನ್ಯವಾಗಿ ವರಾಹ ವಿಗ್ರಹ ಪ್ರಾಚೀನ ವಿಗ್ರಹ ನೋಡಿದ್ರೆ ವರಾಹ ಅವನ ದಾರೆಯಲ್ಲಿ ಭೂದೇವಿ ಕೂಡ ಸದಾ ಭೂರ ಭೂದೇವಿಯ ಜೊತೆಗೆ ರಚಿಸುವ ರೂಪ ಅದರಿಂದ ಭೂಮಿಗೆ ಸಂಬಂಧಪಟ್ಟದ್ದು ಚತುರ್ಮುಖರ ಉಸಿರಿನಿಂದ ಸ್ಫೂರ್ತಿ ರೂಪವಾಗಿ ಕೂಡಿ ಬಂದ ರೂಪ ಅದರಿಂದ ಭೂಮಿ ಈಗ ಭೂಶಬ್ದವಾಚ್ಯವಾಗಿ ಭೂಮಿಗೆ ಮತ್ತು ಚತುರ್ಮುಖ ಭೂಮಿಯ ಸಾರಭೂತವಾಗಿರುತ್ತದೆ ಚತುರ್ಮುಖರಿಗೆ ನಿಯಾಮಕ ರೂಪವಾಗಿ ಚತುರ್ಮುಖರ ವಿಶೇಷ ಉಪಾಸ್ಯವಾಗಿ ಬಂದಂತಹ ರೂಪ ಹೂಹು ನಾಮಕವಾದವರ ರೂಪ ಅದೇ ಹೂಹು ಶಬ್ದದಿಂದ ಪ್ರತಿಪಾದ್ಯವಾಗಿದೆ ವ್ಯಾಕೃತಿಯ ಮೊದಲನೆಯ ಅಕ್ಷರದಿಂದ ಮತ್ತು ಓಂಕಾರದ ಮೊದಲನೆಯ ಅಕ್ಷರವಾದ ಅಕಾರದಿಂದ ವಾಚ್ಯವಾಗಿರುತ್ತದೆ ಇದೊಂದು ಹೊಸತು ಆಚಾರ್ಯರು ಓಂಕಾರದ ಬೇರೆ ಬೇರೆ ವಿಧವಾದ ರೂಪಗಳನ್ನು ಹೇಳಿದ್ದಾರೆ ಆದರೆ ಇಲ್ಲಿ ಹೊಸ ರೀತಿಯ ಉಪಾಸನೆ ಹೂಹು ಅನ್ನುವಂತಹ ವ್ಯಾಕೃತಿಯಿಂದ ಪ್ರತಿಪಾದ್ಯವಾದ ರೂಪ ಅಂದ ಮೇಲೆ ಅದು ಅಕಾರವಾಗಿ ಆ ಅಂತ ಯಾಕೆ ಅಂದರೆ ಅದು ಹೂವು ಅಂದ್ರೆ ಅವನಿಗೆ ಆ ಅಂದ್ರೆ ಅವನಿಗೆ ಭೂಮಿಗೆ ಸಂಬಂಧಪಟ್ಟ ರೂಪ ಅವನಿದ್ರೆ ಭೂಮಿ ಅಲ್ಲಿ ಇರತಕ್ಕಂಥ ರೂಪ ಹೂವು ಅನ್ನೋದು ಯಾವತ್ತಿಗೆ ಪ್ರತಿಪಾದ್ಯವಾದ್ದು ಇದು ಭೇದದಿಂದ ಪ್ರತಿಪಾದ್ಯವಾದ್ದು ವಿಶೇಷತಃ ಎಲ್ಲ ರೂಪಗಳು ಎಲ್ಲ ವೇದಗಳು ಪ್ರತಿಪಾದ್ಯ ವಿಶೇಷತಃ ಅದು ಭೇದಕ್ಕೆ ಸಂಬಂಧಪಟ್ಟ ರೂಪ ಅಗ್ನಿಗೆ ಸಂಬಂಧಪಟ್ಟ ರೂಪ ಯಾಕೆಂದ್ರೆ ಅದು ಯಜ್ಞವರ ಅಂತಂದ್ರೆ ಯಜ್ಞವಾದಕ್ಕೆ ಅಗ್ನಿ ಬೇಕು ಯಜ್ಞಕ್ಕೆ ಬೇಕಾದ ಸಂಹಾರಗಳನ್ನು ಸೃಷ್ಟಿ ಮಾಡಿದವರ ಆದ್ರಿಂದ ಅವನ ಅಗ್ನಿಗೆ ಸಂಬಂಧಪಟ್ಟ ಯಜ್ಞವರಾಹ ಭೂಮಿಗೆ ಸಂಬಂಧಪಟ್ಟ ಯುವರಾಹ ಚತುರ್ಮುಖನ ಸ್ಫೂರ್ತಿಯಿಂದ ಆವಿಷ್ಕಾರಗೊಂಡದ್ರಿಂದ ಅವರು ಬ್ರಹ್ಮವರ ಶ್ವೇತವರ ಹೀಗೆ ಹೂಹು ಅನ್ನುವಂಥದ್ದು ಒಂದು ಸಾರ ಭೂಮಿಯಿಂದ ಸಾರವನ್ನು ತೆಗೆದು ತೆಗೆದು ಭೂಮಿಯಿಂದ ಅಗ್ನಿ ಅಗ್ನಿಯಿಂದ ಚತುರ್ಮುಖ ಚತುರ್ಮುಖದಿಂದ ಹೂವರಾಹ ಇವತ್ತು ಸ್ವರೂಪದ ಅನುಸಂಧಾನ ಮಾಡಿ ಹಾಗಾಗಿ ಋಗ್ವೇದಕ್ಕೆ ಸಂಬಂಧಪಟ್ಟು ಏನಾದರೂ ಹೆಚ್ಚಿದಂತೆ ಆದರೆ ಋಗ್ವೇದ ಮಂತ್ರಗಳನ್ನು ಹೇಳುವ ತಂತ್ರಗಳಿವೆ ಅದನ್ನು ಕರೆಕ್ಷನ್ ಮಾಡುವಂತಾರೆ ಇದು ಕೂರ ಒಂದು ಪ್ರಾರ್ಥನೆ ಆಗುತ್ತೆ ಇದು ಗೋತ್ರ ಧ್ವನಿಗಳನ್ನು ಅಧ್ಯಯನವನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಇದು ಯಜುರ್ವೇದದ ರೂಪ ಯಾವುದು ಅಂತಂದ್ರೆ ಕುವೈತಿ ಯಜುರ್ವಿದ ಕುವಹ ಯಜಸ್ಸಿಗೆ ಸಂಬಂಧಪಟ್ಟಂತಹ ವ್ಯಾಹತಿ ಕುವಹ ಅದೇ ಉದಾರ ಅದರ ದೇವತೆ ಸಾರ ಯಾವುದು ಶಿವ ಅಂತರಿಕ್ಷ ಅಂತರಿಕ್ಷದಿಂದ ಬರೀ ಶಿವಾಯು ಬರೀ ಶಿವಾಯುದ ಶಿವ ಶಿವನಿಗೆ ಸಾರಭೂತನ ಅನ್ನುವ ನರಸಿಂಹ ಶಿವಾಂತರಿ ಯಾರು ನರಸಿಂಹ ಅದರಿಂದ ಇವತ್ತಿಗೂ ಶಿವದೇವಾಲಯದಲ್ಲಿ ಶಿವಲಿಂಗವನ್ನು ಪೂಜೆ ಮಾಡಬೇಕಾಗಿದ್ದರೆ ಅಲ್ಲಿ ನರಸಿಂಹ ಶಾಲಕರಾಮ ಇರಬೇಕು ಅನ್ನೋ ಒಂದು ನಿಯಮ ಇದೆ ಮಾತ್ರದಲ್ಲಿ ಮಾತ್ರ ಅಲ್ಲ ಪುರಾಣೋಕ್ತವಾದ ನಿಯಮ ಇದೆ ಆದರೆ ಮಾತ್ರ ಅದನ್ನು ಆಚರಿಸ್ತಾ ಇದ್ದಾರೆ ಉಳಿದವರು ಬಿಟ್ಟಿದ್ದಾರೆ ಮರೆತು ಬಿಟ್ಟಿದ್ದಂತೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಶಿವಾಲಯದಲ್ಲಿ ನರಸಿಂಹ ಶಾಲಿಗ್ರಾಮ ಇದೆ ನೇರ ಶಿವನ ಪೂಜೆ ಮಾಡಬಾರದು ನರಸಿಂಹ ಅದರ ಪ್ರಾಚೀನಕ್ಕಂಥ ಸಾಲಗ್ರಾಮ ಶಾಲಗ್ರಾಮವಲ್ಲ ಸಾಲಗ್ರಾಮ ನರಸಿಂಹ ಸಾಲಗ್ರಾಮ ಅದು ನೇರ ಶಿವನಿಗೆ ಸಂಬಂಧಪಟ್ಟ ಅಂತರಿಯಾಗಿರುತ್ತದೆ ಇದಕ್ಕೋಸ್ಕರವೇ ನಾರಾಯಣ ಪಂಡಿತಾಚಾರ್ಯ ಚಿಂತೆಯಾಗಿ ಎರಡು ಸ್ತೋತ್ರ ಮಾಡಿದ್ರು ಶಿವಸ್ತುತಿ ನರಸಿಂಹ ಶಿವಸ್ತುತಿ ನರಸಿಂಹ ಒಟ್ಟಿಗೆ ಪಾರಾಯಣ ಶಿವ ಮತ್ತು ಶಿವಾಂತರಿ ಅಂತ ಈ ಒಂದೊಂದು ಗ್ರಂಥ ರಚನೆಯಲ್ಲೂ ಒಂದೊಂದು ಪ್ರಮೇಯ ಒಂದೊಂದು ಅನುಸಂಧಾನ ಒಂದು ಉಪಾಸನೆ ಮುಖವನ್ನ ಪ್ರಾಚೀನರು ಉದ್ದೇಶಿಸಿಕೊಂಡಿದ್ದರು ಎಲ್ಲ ಯಾಂತ್ರಿಕವಾಗಿರುತ್ತದೆ, ಇದೆಲ್ಲ ಮರೆತು ಹೋಗ್ತಾ ಇದೆ. ಹೀಗೆ ಯಜುರ್ವೇದದ ಸಾರಭೂತ ಶಿವ, ಶಿವನಿಗೆ ಅಂತರಿಕ್ಷದ ಸಾರ ಮರೀಚಿ, ಮರೀಚಿಯ ಸಾರಭೂತನಾಗಿರ್ತಕ್ಕಂಥ ಶಿವ. ಯಾಕಂದ್ರೆ ಈ ಮರುಕ್ಷಣಗಳಿದ್ದಾರಲ್ಲ, ಈ ಮರುಕ್ಷಣಗಳಿಗೆ ಪ್ರಾಣದೇವರು ನಿಯಾಮಕ, ಶಿವನು ನಿಯಾಮಕ. ಆ ಮರುಕ್ಷಣಗಳಿಗೆ ಶಿವನಿಂದಲೂ ಉತ್ಪತ್ತಿ ಇದೆ, ಪ್ರಾಣದೇವರಿಂದಲೂ ಸೃಷ್ಟಿ ಇದೆ. ಮರುಕ್ಷಣಗಳ ಸೃಷ್ಟಿ ಶಿವನಿಂದ, ಅದೇ ಶಿವನ ಮಕ್ಕಳು ಬರುತ್ತದೆ. ಶಿವ ನಿಯಾಮಕ ಮರುಕ್ಷಣಗಳಿಗೆ, ಪ್ರಾಣದೇವರ ಪುತ್ರರು ಬರುತ್ತದೆ, ಶಿವ ಪುತ್ರರು ಬರುತ್ತದೆ. ಅಷ್ಟೇ ಅಲ್ಲ, ಮರೀಚಿ ಇದ್ದಾನಲ್ಲ ಅವನು ಶಿವನ ಪುತ್ರ ಅಷ್ಟೇ ಅಲ್ಲ, ಶಿವನ ಮೊಮ್ಮಗನು ನಾಸಿಕ್ಯವಾಗಿ. ಯಾಕೆಂದ್ರೆ ಶಿವನಿಂದ ಅಂತರಿಕ್ಷ ದೇವತೆ ಆದ ಗಣಪತಿ, ಗಣಪತಿಯಿಂದ ಮರೀಚಿ ಆಕಾಶವಾಗಿ ಅವನ ಮೊಮ್ಮಗನು. ಹೀಗೆ ದೇವತೆಗಳಿಗೆ ಅನೇಕ ಬಾರಿ ಸೃಷ್ಟಿ, ಚಂದ್ರಮುಖರಿಂದ ಸೃಷ್ಟಿ, ವಾಯುದೇವರಿಂದ ಸೃಷ್ಟಿ, ಶುಕ್ರದೇವರಿಂದ ಸೃಷ್ಟಿ, ಹೀಗೆ ಅವಾಂತರ ಸೃಷ್ಟಿಗಳು ಅನೇಕ ಬಾರಿ ಇದೆ. ಶಿವನಿಂದ ಸೃಷ್ಟನಾದ ಶಿವಪುತ್ರನು. ಹಾಗಾಗಿ ಇದೊಂದು ತಮಾಷೆ ಇದೆ ವೇದದಲ್ಲಿ. ಮರುಕ್ಷಗಳನ್ನ ರುದ್ರಪುತ್ರನು ವೇದದಲ್ಲಿ. ರುದ್ರ ಅಂತಂದ್ರೆ ಇದೊಂದು ಗೊಂದಲಕ್ಕೆ ಕಾರಣ ಮಂತ್ರದ ಪರಂಪರೆ. ಮತ್ತೆ ರುದ್ರ ಅಂತಂದ್ರೆ ಒಂದು ಸುಜಾಮ ಶ್ರಾವಣ ರುದ್ರ ಅಂತ ಮೂವತ್ತರಬೇಕು. ಅದ ನಂತರ ರುದ್ರ ಅಂತಂದ್ರೆ ಪ್ರಾಣದೇವರ ಹೆಸರು. ಅದರಿಂದ ರುದ್ರಪುತ್ರರು ಅಂದ್ರೆ ರುದ್ರ ಶಬ್ದಕ್ಕೆ ಅಗ್ನಿ ಅನ್ನುವ ಅರ್ಥ, ಪ್ರಾಣಾಗ್ನಿ ಅನ್ನುವ ಅರ್ಥ, ಬೇರೆ ಬೇರೆ ಅರ್ಥಗಳನ್ನು ತಿಳಿಪಡಿಸಿದ್ದಾರೆ. ಆದರೆ ಸರಿಯಾದ ಅರ್ಥ ಗೊತ್ತಿದ್ರೆ ರುದ್ರ ಅಂತ ಶಿವ ಅಂತ ತಿಳ್ಕೊಂಡು ಶಿವಪುತ್ರ ತಿಳ್ಕೊಂಡು ಆಂಜನೇಯನನ್ನು ಶಿವಪುತ್ರ ಅಂತ. ಅದು ಯಾಕೆ ಗೊತ್ತು ಅಂದ್ರೆ ಇದೆಲ್ಲ ಶಾಸ್ತ್ರದ ವಚನಗಳ ನಿಜವಾದ ಅರ್ಥ ಗೊತ್ತಿದ್ದಾರೆ. ಕನ್ಫ್ಯೂಷನ್, ರುದ್ರ ಅಂತಂದ್ರೆ ವಾಯುದೇವರು ಒಂದು ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳಿರ್ತಾರೆ. ಅದನ್ನ ತಿಳ್ಕೊಂಡು ಪೂರ್ವೋತ್ತರ ವಿರೋಧೇನು ಉತ್ತರ ಕೋಟಿಮತವೋ ಭವೇತು, ಇದೆಲ್ಲ ಅಲ್ಲಿ ಪೂರ್ವದಲ್ಲಿ ಇದೆ ಉತ್ತರದಲ್ಲಿ ಇದೆ, ಅದಕ್ಕೆ ಕರ್ಮವಾಗಿ ಏನು ಅರ್ಥ ಮಾಡಬೇಕು, ಇದು ತಿಳ್ಕೊಂಡು ಅರ್ಥ ಮಾಡಬೇಕು. ಒಂದು ಶಬ್ದ ಇದೆ ಅಂತ ನಾವು ಡಿಕ್ಷನರಿ ಅರ್ಥ ಮಾಡಿದರೆ ಅದು ಉಪಾಸನೆ ಸಂಬಂಧಪಟ್ಟ ಅರ್ಥ. ಹಾಗಾಗಿ ಶಿವ ಶಿವನಿಗೆ ಉಪಾಸನಾಗಿರುತ್ತೆ ಮರೀಚಿ, ಮರೀಚಿಗೆ ಮೂರು ಶಿವ, ಶಿವನಿಗೆ ಅಚ್ಚರಿಯಾಗಿ ಆಗಿರ್ತಕ್ಕಂಥ ರೂಪ ನರಸಿಂಹರೂಪ. ಆದ್ದರಿಂದಲೇ ಶಿವನಿಗೆ ತ್ರಿನೇತ್ರರೂಪವನ್ನು, ನರಸಿಂಹನಿಗೆ ತ್ರಿನೇತ್ರ, ದುರ್ಗಾರ ತ್ರಿನೇತ್ರ ರೂಪಕ್ಕೆ ನರಸಿಂಹನಿಗೆ ತ್ರಿನೇತ್ರ ರೂಪಕ್ಕೆ ಶಿವನಿಗೆ ತ್ರಿನೇತ್ರ ಮೂಲತಃ ಮೂರು ತ್ರಿನೇತ್ರ ಅನ್ನೋದಕ್ಕೆ ಸಂಕೇತವೇ ಒಂದು ಬೇರೆ ಇದೆ. ಅದನ್ನು ನಾನು ತೋರಿಸಬಹುದು. ಹೇಳಿದ್ದೇನೆ ಮೂರು ಕಣ್ಣು ಅಂದ್ರೆ ಯಾವುದೇ ಸೃಷ್ಟಿ ಮಾಡುವವರಿಗೆ ಮೂರು ಕಣ್ಣು ಎರಡು ಕಣ್ಣಿಗೆ ಸೃಷ್ಟಿ ಮಾಡಲಿಕ್ಕಾಗುತ್ತದೆ. ನಾವು ಏನು ಹೇಳ್ತೇವೆ, ಯಾರಾದ್ರೂ ಒಬ್ಬ ಒಳ್ಳೆ ಕವನ ಬರೆದ್ರೆ ಇನ್ಸೈಟ್ ಇದೆ, ಒಂದು ಒಳ್ಳೆ ಆರ್ಟಿಸ್ಟ್ ಆದ್ರೆ ಅವನಿಗೆ ಚಿತ್ರಕಲೆ ಇನ್ಸೈಟ್ ಇದೆ. ಮತ್ತೊಂದು ಸೈಟ್ ಬೇಕಾಗುತ್ತೆ, ಇದು ಅದರ ಸೈಟ್ ಅಲ್ಲದೆ ಮತ್ತು ಇನ್ಸೈಟ್ ಇದೆ, ಮೂರನೇ ಕಣ್ಣಿದೆ. ಆ ಥರ್ಡ್ ಐ ಇಲ್ಲದೆ ಕ್ರಿಯೇಷನ್ ಆಗಿದೆ. ಆ ಮೂರನೇ ಕಣ್ಣು ಯಾವುದಂದ್ರೆ ಮೂರು ಕಣ್ಣುಗಳು ಯಾವುದಂದ್ರೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಈ ಮೂರು ಕಣ್ಣುಗಳು, ಈ ಮೂರು ಕಣ್ಣುಗಳು ಪೂರ್ಣ ಪ್ರಮಾಣದಲ್ಲಿ ಒಂದು ಕ್ರಿಯೆ ಆಗುತ್ತೆ. ಅದು ಶಿವನಲ್ಲಿ ಬ್ರಹ್ಮಾಂಡ ಸೃಷ್ಟಿಯಾದಂತೆ, ಪಂಚಭೂತಗಳ ಸೃಷ್ಟಿಯಾದಂತೆ ಶಿವನಿಂದ. ಆ ಮೂರು ಕಣ್ಣುಗಳು ಅವು ಮೂಲಭೂತ ಸೃಷ್ಟೀಕಾರಣವಾದಂತಹ ಮೂರು ಕಣ್ಣುಗಳು. ಅದನ್ನು ಕೊಟ್ಟವ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಶಿವಾಂತರಿಗೆ ಆದ ಅದು ನರಸಿಂಹನನ್ನು ತನ್ನೇತೃತ್ವವನ್ನು ಉಪಾಸಿಸಿದೆ. ಹೀಗೆ ಶಿವನ ಸಾರಭೂತವಾಗಿರ್ತಕ್ಕಂಥ ನರಸಿಂಹನ ಋಗ್ವೇದದ ಮೂಲಶಕ್ತಿಯಾಗಿದೆ. ಆದ್ದರಿಂದಲೇ ನೃಸಿಂಹಾಧಿಕ ಮತ್ತು ನಿಧಾದಿ ನಿವೃತ್ತೆಯೇ ಅಂತ. ಯಾವುದಾದ್ರೂ ದುಷ್ಟಶಕ್ತಿಗಳ ನಿವಾರಣೆಗೆ, ವಿಶೇಷವಾಗಿ ಭೂತ ಪ್ರೇತ ಶಶಾಂಗಾದಿಗಳ ನಿವಾರಣೆಗೆ ಯಜುರ್ವೇದ ಪಾರಾಯಣ ಮಾಡಬೇಕು. ಯಾಕಂದ್ರೆ ನರಸಿಂಹ ಚತುರ್ಮುಖಾದರೂ ಪಾಪ ಬಿಟ್ಟುಬಿಡುವ ಬ್ರಹ್ಮರಾಕ್ಷಸರ ನಾವು ಚತುರ್ಮುಖ ಅವನು ಬ್ರಹ್ಮರಾಕ್ಷಸರಿಗೆ ಬಿಟ್ಟು ಬಿಟ್ಟ ನರಸಿಂಹನ ಬಿಡೋಣ. ನರಸಿಂಹ ಯಾವ ದುಷ್ಟಶಕ್ತಿಗಳನ್ನೂ ಬಿಡೋಲ್ಲ, ನರಸಿಂಹನ ನಾಗ ಕೇಳಿದ ತಕ್ಷಣ ಅವನಿಗೆ. ಹಾಗಾಗಿ ಯಾವುದೇ ದುಷ್ಟಶಕ್ತಿಯ ನಿಬರಣದ ಶಕ್ತಿ ಎದುರ್ವೇದಕ್ಕೆ ಸಾಧ್ಯ. ಈ ನಿಮಗೆ ಮೊದಲು ಒಂಚೂರು ಏನಾದರೂ ಎದುರ್ವೇದಿಗಳಿಗೆ ಒಂಚೂರು ಜೀವನ ಆರೋಗ್ಯ ಬರಬಾರದು. ಅದು ಶಿವ ಆಯ್ತು, ಎದುರ್ವೇದಿಗಳಿಗೆ ಒಂದು ಸ್ವಲ್ಪ ಡಿಗ್ರೇಡ್ ಆಯ್ತು, ಡಿಗ್ರೇಡ್ ಅದು ಅದರ ಪೂರ್ಣ ಕಾರ್ಯಕ್ರಮವಾಗಿ ನರಸಿಂಹ ಬಂದಿರ್ತಾರೆ. ಶಿವ ಎದುರ್ವೇದದ ಅವಾಂತರ ದೇವತೆ. ಆದ್ದರಿಂದಲೇ ಮೇಲುನೋಟಕ್ಕೆ ನಿಮಗೆ ಒಂದು ಸೂಚನೆ ಇದೆ. ಯಜುರ್ವೇದದಲ್ಲಿ ಶಿವಪರವಾಗಿರ್ತಕ್ಕ ನಮಕ ಚಮಕಗಳ ರಾಶಿ ರಾಶಿ ಇದೆ. ಅದು ಶಿವಾಂತರ್ಯಾಮಿಯಾಗಿರ್ತಕ್ಕ ನರಸಿಂಹನೊಬ್ಬ ಅಂತ ಹೇಳಿದಾಗ ಅದರ ಅರ್ಥ ಅಂದ್ರೆ ಬರೀ ಶಿವನತೆ ಹೇಳ್ತಾರೆ ಅಂತ ತಿಳ್ಕೊಂಡವರು ರುದ್ರ ಇದಿರುವುದು. ಆದ್ರೆ ರುದ್ರ ಅಂದ್ರೆ ಯಾರು ಶ್ರಾವಕನಾಗಿರ್ತಕ್ಕಂಥ ರುದ್ರ. ಅದರಿಂದ ಅದು ರುದ್ರ ಜಯ ಅನ್ನೋದ್ರ ಅರ್ಥ ಸಾರ ತಿಳ್ಕೊಂಡಾಗಿಲ್ಲ. ನರಸಿಂಹ ಎದುರುವೇಕ ಪುವಹ ಯಾಕೆ ನರಸಿಂಹ ಪುವಹ ವರಾಹ ಯಾಕೆ ಹೂ ಅಂತ ಗೊತ್ತಾಯ್ತು. ಭೂಮಿಯ ಜೊತೆಗೆ ರಮಣ ಚತುರ್ಮುಖದಿಂದ ಸ್ಫುರಣ ಭೂಮಿಯ ಜೊತೆಗೆ ರಮಣ ಎಲ್ಲ ಅವತಾರಗಳಲ್ಲಿ ಅತ್ಯಂತ ಹೆಚ್ಚು ವೀರ್ಯವನ್ನು ಅಂದ್ರೆ ಶತ್ರು ವಿಗ್ರಹ ನಮ್ಮ ಶಕ್ತಿಯನ್ನ ಅಭಿವ್ಯಕ್ತಗೊಳಿಸಿದ ರೂಪ ಅಂತ ಮಹಾ ಅಂದ್ರೆ ಭೂರಿ ವೀರ್ಯ ಅಪಾರವಾದಂತಹ ಶಕ್ತಿಯನ್ನ ಎಲ್ಲ ರೂಪಗಳಲ್ಲೂ ಅತ್ಯಂತ ಶಕ್ತಿ ಇಲ್ಲಿ. ಆದರೆ ಭಗವಂತ ಬೇರೆ ಎಲ್ಲ ಅವತಾರಗಳು ವರಾಹ ಅವತಾರದಲ್ಲಿ ಕೂಡ ಹಿರಣ್ಯಾಕ್ಷರನ್ನು ಮಾತ್ರ ಕೊಟ್ಟು ಸಪರಿವಾರನಾದ ಹಿರಣ್ಯಾಕ್ಷರನ್ನು ಏಕಾಂತಿಯಾಗಿದ್ದಾಗ ಹಿರಣ್ಯಾಕ್ಷರು ಮುಂದೆ ನೀವು ಬರಲಿ ವಾಮನ ವಾಮನ ಯಾರನ್ನು ಕೊಲ್ಲಿಕ್ಕೋ ಪರಶುರಾಮ ಏಕಾಂತಿಯಾಗಿ ಕೊಂದಿದ್ದಾರೆ. ಆದರೆ ಏಕಕಾಲದಲ್ಲಿ ಅಂತ ರಾಮ ತನ್ನ ಸೇನೆಯನ್ನು ಕಟ್ಟಿಕೊಂಡು ಹೋಗಿದ್ದರು. ಕೃಷ್ಣ ಪಾಂಡವ ಗೌರವರ ಸೇನೆಯನ್ನು ಒಟ್ಟೆ ಬಡದಾಡ್ಕೊಳ್ರಿ ಮಕ್ಕಳರ ಅಂತ ನಾನು ತೀರ್ಮಾನಕ್ಕೆ ಖಂಡಿತ ಅಂದ್ರೆ ನೇರವಾಗಿ ತಾನು ಶತ್ರು ಸಂಹಾರದ ಒಂದು ಸಮಗ್ರ ಭಯಾನಕವಾದಂತಹ ಅಭಿವ್ಯಕ್ತಿ ಮಾಡಿದ್ದು ನನಗೆ ಅಂತಂದ್ರೆ ಬಲ ಕಾರ್ಯದಲ್ಲಿ ಅತಿಶಯ ಬಲ ಅಭಿವ್ಯಕ್ತಿ ಮಾಡಿದ್ದು ಭೂರಿ ವೀರ್ಯತ್ವ. ಅದರಿಂದ ಅದು ಪುರಾಣ ಯಾಕಂದ್ರೆ ಅಲ್ಲಿ ಹಿರಣ್ಯಕಶಿಪು ಮತ್ತು ಅವರ ಸಮಗ್ರ ಸೇನೆ ಇವರ ಮೇಲೆ ಎಡಗಿ ಬಿದ್ದಾಗ ಒಬ್ಬರೇ ಕೂತಲ್ಲೇ ಕೂತು ಏನೂ ಮಾಡಲಿಲ್ಲ ಕೂತಲ್ಲೇ ಕೂತು ಸಹಸ್ರ ಭಾಗವಾಗಿ ಒಂದೊಂದು ಕೈಯಿಂದ ಒಬ್ಬೊಬ್ಬನೇ ಹೆಚ್ಚಿಬಿಟ್ಟ. ಅದರಿಂದ ಪರಾಕ್ರಮದ ಒಂದು ಅತಿಶಯವಾದ ಅನನ್ಯವಾದ ಅಭಿವ್ಯಕ್ತಿ ರೂಪ. ಅದರಿಂದ ಅದಕ್ಕೆ ಪುರಾಹ ಅತಿಶಯವಾದ ವೀರ್ಯವನ್ನು ಅಭಿವ್ಯಕ್ತಗೊಳಿಸಿದ ರೂಪ. ಮತ್ತು ಇನ್ನೊಂದು ಏನಾದರೂ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತೆ ಚತುರ್ಮುಖ ಬ್ರಾಹ್ಮಣ ವರ್ಣ ಭೂಮಿಯಲ್ಲಿರ್ತಕ್ಕ ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟವರು ಅದರಿಂದ ವರಾಹ ಭೂಮಿಗೆ ಸಂಬಂಧಪಟ್ಟವ ಭೂಮಿಯನ್ನು ಉದ್ಧಾರ ಮಾಡುವ ಶಿವ ಅಂತರಿಕ್ಷಕ್ಕೆ ಸಂಬಂಧಪಟ್ಟವ ಅಂತರಿಕ್ಷದ ದೇವತೆ ಅಂತರಿಕ್ಷದ ದೇವತೆಯ ಅಪ್ಪ ಅಂತರಿಕ್ಷದ ದೇವತೆ ಪಾರ್ವತಿ ಅಂತರಿಕ್ಷ ದೇವತೆ ಶಿವ ಅಂತರಿಕ್ಷ ದೇವತೆ ಶಿವ ಪಾರ್ವತಿಯು ಅಂತರಿಕ್ಷ ದೇವತೆ ಅಪ್ಪಂದಿರು ಅಪ್ಪ. ಅದರ ಜೊತೆಗೆ ನರಸಿಂಹ ಅವರು ಭೂಮಿಯಲ್ಲಿ ಶತ್ರುವನ್ನು ಕೊಲ್ಲಬಾರದು ಅಂತ ಭೂಮಿಯಿಂದ ಎತ್ತರಕ್ಕೆ ನಿಂತು ಭೂಮಿಯೊಂಬಗಳನ್ನು ತುಂಬಿ ತನ್ನ ತೊಡೆಯ ಮೇಲೆ ಅದು ಅಂತರಿಕ್ಷ ಹಿರಣ್ಯ ಕಶಿಪುವನ್ನು ಬಂದರು. ಹಾಗಾಗಿ ಯುರುವೇದದ ಕಾರ್ಯಭೂತನಾಗಿರತಕ್ಕಂಥ ಭೂರಿ ವೀರ್ಯನಾದ ನರಸಿಂಹ ಪೋಷಕರು ಮೂರನೆಯದು ಆದಿತ್ಯನ ಸಾರ. ಆದಿತ್ಯನ ಸಾರ ವಾಯುದೇವರು, ಸ್ವರ್ಗದ ಸಾರ ಆದಿತ್ಯ, ಆದಿತ್ಯನ ಸಾರ ವಾಯುದೇವರು. ಸ್ವರ್ಗ ಅನ್ನೋದು ಸ್ವರ್ಗದ ದೇವತೆ ದ್ಯಾವ, ಅವರು ಹದಿನೆಂಟನೇ ಕಕ್ಷೆಯಲ್ಲಿ ಇರುವುದು. ಅವರಿಗೆ ಸಾರಭೂತನಾಗಿರ್ತಕ್ಕಂಥ ಆದಿತ್ಯ ಹದಿನೆರಡನೇ ಕಕ್ಷೆಯಲ್ಲಿ, ಆದಿತ್ಯನಿಗೂ ಸಾರಭೂತ ಆದಿತ್ಯ ಅಂತರ್ಗತನಾದಂತಹ ಪ್ರಾಣ. ಆ ಪ್ರಾಣದೇವರಿಗೂ ಸಾರಭೂತನಾಗಿರ್ತಕ್ಕಂಥ ಕಪಿಲ ನಾಮಕ ಪರಮಾತ್ಮ ಸಾಮವೇದದಿಂದ ನರಸಿಂಹ ಸ್ವಹ ಅಂದ್ರೆ ಕಪಿಲ ಸ್ವಹ ಅನ್ನುವ ಶಬ್ದ ಅಥವಾ ಸ್ವಹ ಅನ್ನುವ ಶಬ್ದ ಕಪಿಲ ಶಬ್ದಕ್ಕೆ ಸಮಾನಾರ್ಥಕವಾದ ಶಬ್ದ. ಕಪಿಲ ಆದರೆ ಏನು? ಕಪಿಗಳು ಅಂದ್ರೆ ಯಾರು? ನಮ್ಮ ಗೊತ್ತಿರುವ ಕಪಿಗಳಲ್ಲ. ಕಪಿ ಬಂತಿ ಏ ದೇ ಕಪಯ ಸ್ವರೂಪಾನಂದವನ್ನು ಅನುಭವಿಸುವ ಕಪಿಲು ಸ್ವರೂಪ ಕಾದ್ರೆ ಸ್ವರೂಪಾನಂದ ಕಂಪ್ರಸ್ಮ ಕಂಪ್ರಸ್ಮ ಸಂಬಂಧಪಟ್ಟಿದೆ ನಮ್ಮ ಕಂಪಂದ್ರೆ ಸ್ವರೂಪಾನಂದ ಕಂಪಂದ್ರೆ ಸ್ವರೂಪವಾದ ಜ್ಞಾನ ಕಂಪಿ ಬಂತಿ ಸ್ವರೂಪಾನಂದವನ್ನು ಪಾನ ಮಾಡುವವರು ಅವರ ಮೂಲ ಸ್ವೀಕಾರ ಮಾಡಿ ಉದ್ಧಾರ ಮಾಡುವ ಕಪಿ ಮುಕ್ತ ನಿಯಾಮಕ ಅಂತ. ಸ್ವಹ ಅನ್ನುವುದೇ ಸ್ವಹ ಅಂದ್ರೆ ಯಾವುದೇ ಎಲ್ಲ ದುಃಖೇನ ಸತ್ಯಂತರಂತರಂ ಅಭಿಲಾಷೋಪನೀತ ಸುಖ ಸ್ವಪರಾತ್ಮನು. ಸ್ವಹ ಅಂದ್ರೆ ಸ್ವರೂಪಭೂತಾನಂದ ಕಪಿಲಾದ್ರೆ ಸ್ವರೂಪಭೂತಾನಂದ ನಾವು ತಿಳ್ಕೊಂಡು ಲಕ್ಷ ಬರೋಣ ಅಂತ ಸ್ವರೂಪಭೂತಾನಂದ ಸ್ವರೂಪವಾಗಿರ್ತಕ್ಕಂಥ ಸ್ಥಿತಿಯೇ ಸ್ವಹ. ಅದರಿಂದ ಸ್ವಹ ಅಂದ್ರೆ ಕಪಿಲಾಸ ಅಂದ್ರೆ ನಿಜವಾಗಿ ಸಮಾನ ಅರ್ಥವಾದಂತಹ ಶಬ್ದ. ಸ್ವಹ ಅಂದ್ರೆ ಸ್ವರೂಪಭೂತಾನಂದ ಸ್ವರೂಪಭೂತಾನಂದ ಉಳ್ಳವರು ಸ್ವಹ ಸ್ವರೂಪವಾದ ಉಳ್ಳವರು ನೀವೇ ಸ್ವಹ ಸುಧಃ ಸುಖವು ಬಲರೂಪತ್ವ ಒಂದರ್ಥ ಅದರ ಅನಂತ ಸುಖ ಎಂದು ಭಾಷೆಯಲ್ಲಿ ಹೀಗೆ ಅದು ಅನಂತ ಸುಖ ಸ್ವರೂಪ ಕಪಿಲಾದ್ರೆ ಅನಂತ ಸುಖವನ್ನು ಅನುಭವಿಸತಕ್ಕಂಥ ಉತ್ತರ ನಿತ್ಯ ಸುಖವನ್ನು ಅನುಭವಿಸತಕ್ಕಂಥ ಸ್ವರೂಪ ಸ್ವಯಂ ಕಪಿಲ ರೂಪ ಹಾಗಾಗಿ ಸ್ವ ಅದು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು ಸಾಮವೇದಕ್ಕೆ ಸಂಬಂಧಪಟ್ಟದ್ದು ಮತ್ತು ವಾಯುದೇವರಿಗೆ ಸಂಬಂಧಪಟ್ಟಂತಹ ರೂಪ ಹೀಗೆ ಹೂವು ಭುವ ಸ್ವ ಮೂರು ಒಟ್ಟು ನಮ್ಮ ಉಪಾಸನೆ ಮಾಡತಕ್ಕಂಥ ಯಜ್ಞ ಕರ್ಮದಲ್ಲಿ ಅದಕ್ಕೆ ಸ್ಥಾನಗಳಿಗೆ ಸಂಬಂಧಪಟ್ಟು ಏನಾದರೂ ತೊಂದರೆಗಳಾದರೆ ತಪ್ಪು ನಡೆದರೆ ಆ ಪ್ರಮಾದದ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತ ಮಾಡುವುದು ಮೂರು ಮಂದಿಗಿಂತ ಇದೆ. ಉದ್ಯೋಗದಲ್ಲಿ ಏನಾದರೂ ಹೆಚ್ಚುತ್ತೆ ಆದರೆ ವರಾಹ ಅದನ್ನು ಸರಿ ಮಾಡಿದೆ. ಯಜುರ್ವೇದದಲ್ಲಿ ಏನಾದರೂ ಮೊದಲ ತಪ್ಪು ನಡೆದರೆ ಯಜುರ್ವೇದದ ಮಂತ್ರ ಪಠನ ಮಾಡುವಾಗ ಇದೆ ಒಟ್ಟು ಯಾಕೆ ಮತ್ತು ಬರೆಯುವುದರ ಕಲ್ಯಾಕರ ಏನಾದರೂ ಪ್ರಮಾದ ಆದರೆ ಅದನ್ನು ತಿದ್ದುವ ಕೆಲಸ ಸಾಮವೇದ ಸಾಮಧಾನದಲ್ಲಿ ಏನಾದರೂ ಹೆಚ್ಚುತ್ತೆ ಆದರೆ ಅದನ್ನು ತಿದ್ದುವ ಕೆಲಸವಾಗಿ ಕಠಿಣ ರೀತಿ ಅದ ಪರಮಾತ್ಮದ ಪ್ರಾರ್ಥನೆ ಇಷ್ಟಾದ ಮೇಲೆ ಈಗ ಹಾಗಾದ್ರೆ ಗಾರ್ಹಮಕ್ಕೆ ಯುಗಿಯಾದ ಆವಾಗ ಈ ಹೋಮ ಮಾಡ್ತಿದ್ದ ಮೊದಲು ಯಾರು ಬರ್ತ ಪ್ರಧಾನ ಸೂಪರ್ವೈಸರ್ ಅವರು ತಪ್ಪು ಪ್ರಯೋಗ ನಡೆಯಿತು ತಪ್ಪು ಉಚ್ಚಾರ ನಡೆಯಿತು ತಪ್ಪು ಕ್ರಿಯೆ ನಡೆಯಿತು ಅದಕ್ಕೆ ಪ್ರಾಯಶ್ಚಿತ್ತ ಹೋಮ ಮಾಡಬೇಕು. ಏನದು ಹೋಮ ಒಂದು ಆರತಿ ಕೊಟ್ಟರು ಸೇರು ಎಲ್ಲಿ ನಕ್ಕೂರ ಅಗ್ನಿಯ ನಾವು ಆಗಲೇ ಬರಿದೆ ಹಿಂದೆ ಬಂದಿದೆ ಕಾರಣ ಬಗ್ಗೆ ನಿತ್ಯ ಮನೆಯಲ್ಲಿ ಉಪಯೋಗಿಸುವ ಮನೆಯ ಅಗ್ನಿ ನಿತ್ಯ ಅಗ್ನಿ ಹೋಗ್ತದೆ ಅಗ್ನಿ ಅದು ಭೂಮಿಗೆ ಸಂಬಂಧಪಟ್ಟ ಗ್ರಹ ಮನೆಯಲ್ಲಿ ಒಂದು ಭೂಮ ಸ್ಥಳದಲ್ಲಿ ನಿತ್ಯ ಉಪಾಸನೆ ನಡೆಯುವಂತ ಆ ಭೂಮ ಸ್ಥಳದಲ್ಲಿ ಆಗಿರತಕ್ಕಂಥ ಭೂಮ ಸ್ವರಗಳಲ್ಲಿ ಋಗ್ವೇದಾಗದು ಭೂಮಿಗೆ ಸಂಬಂಧಪಟ್ಟದ್ದು ಅದಕ್ಕೆ ವರಾಹನಿಗೆ ಪ್ರಾರ್ಥನೆ ಮಾಡಬೇಕು. ವರಾಹನಿಗೆ ಪ್ರಾರ್ಥನೆ ಮಾಡಿ ಮಂತ್ರ ಯಾವುದು ಅವರ ಹೆಸರು ಯಾವುದು ಬೀಜಾಕ್ಷರ ಅದೇ ಓ ಸ್ವಾಹ ಇಲ್ಲಿ ಗಾರ್ಹಪತ್ಯೇ ಜುಹುಯಾದ ನಿತ್ಯ ಕಾಲದಲ್ಲಿ ಲಿಂಗಮಂತ್ರದ ಪ್ರಯೋಗದಲ್ಲಿ ಏನಾದರೂ ತಪ್ಪು ನಡೆದರೆ ತಕ್ಷಣ ಅಲ್ಲಿ ತನಕ ಮೌನವಾಗಿರಬೇಕು ಮಾತಾಡುವಾಗಿ ಮೌನವಾಗಿ ಪ್ರತಿಯೊಂದನ್ನು ಮನಃಪೂರ್ವಕವಾಗಿ ನೋಡ್ತಾ ಇರಲಿಕ್ಕೆ ಇಲ್ಲಿ ಏನ್ ನಡೀತದೆ ಎಲ್ಲೋ ಒಂದು ಉಚ್ಚಾರ ತಪ್ಪಾಯಿತು ನಿಲ್ಲಿಸು ಪ್ರಾಯಶ್ಚಿತ್ತ ಮಾಡಿ ಬರ್ತೀನಿ ಭಾಗಿಸು ತಕ್ಷಣ ಗಾರ್ಹಪತ್ಯ ಆಜ್ಞೆಯಲ್ಲಿ ಹೋಗಿ ಅದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಭೂಮಿಗೆ ಸಂಬಂಧಪಟ್ಟದ್ದು ಗಾರ್ಹಪತ್ಯೆ ದುರ್ಯಾದ ಭೂ ಶಬ್ದವಾಚ್ಯನಾದಂತಹ ವರಾಹನಿಗೋಸ್ಕರ ಇದನ್ನು ಅರ್ಪಿಸಿದ್ದೇನೆ. ಸ್ವಾಹ ಅಂತಂದ್ರೆ ತನ್ನ ಸ್ವತ್ವದ ತ್ಯಾಗ, ನಾನು ನನ್ನ ಎಲ್ಲವನ್ನ ಸಂಸ್ಕೃತದಲ್ಲಿ ಸ್ವಾಹ ಮತ್ತು ನಮಃ ಅಂದರೆ ನಮಃ ಅಂದ್ರೆ ನನ್ನದಲ್ಲ ಅಂತ ನಮಃ ನಮಃ ನಮಸ್ಕಾರ ನಮಸ್ಕಾರ ಅಂದ್ರೆ ಏನು ನಾವು ಯಾರಿಗೆ ನಮಸ್ಕಾರ ಮಾಡ್ತೀವೋ ಅವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುವುದು ಆಮೇಲೆ ನಮಃ ಅನ್ನುವುದಕ್ಕೆ ನ್ಯಾಯಶಾಸ್ತ್ರದ ಒಂದು ಕೆಟ್ಟ ಪರಿಷ್ಕಾರ ಮಾಡಿದ್ರು ಸಾವಧಿಕ ಉತ್ತಮ ಪ್ರಕಾರದ ಜ್ಞಾನಾನುಭವದ ವ್ಯಾಪಾರ ಅಂತ ಅದು ಅರ್ಥ ಅಲ್ಲ, ಶಾಸ್ತ್ರೀಯ ಅರ್ಥ ಅಲ್ಲ. ಅದು ಒಂದು ಸುಮಾರಾದ ಅಂತಂದ್ರೆ ನಮಃ ಅಂತಂದ್ರೆ ನೀವು ನನಗಿಂತ ದೊಡ್ಡವರು ಅಂತ ತೋರಿಸುವ ಕ್ರಿಯೆ ಕ್ರಿಯೆ ಬೇಕಾಗಿಲ್ಲ. ನಮಸ್ಕಾರ ಅನ್ನೋದು ಮಾನಸಿಕ ಆಗಿತ್ತು, ನಮಸ್ಕಾರ ಅಂದ್ರೆ ಕೈ ಓಡಿಸಬೇಕಾಗಿಲ್ಲ, ನಮಸ್ಕಾರ ಅಂತ ಹೇಳಬೇಕಾಗಿಲ್ಲ, ಕರೆ ಬಂದಿಸಬೇಕಾಗಿಲ್ಲ. ಅದರಿಂದ ಆ ವ್ಯಾಪಾರವೇ ಬೇಕಾಗಿಲ್ಲ. ನಮಃ ಅಂತಂದ್ರೆ ನೀವು ನನಗಿಂತ ದೊಡ್ಡವರು ನಿದ್ದೆ ಅರ್ಥ ಅಲ್ಲ, ಅದು ಹೌದು ನೀವು ನನಗಿಂತ ದೊಡ್ಡವರು ಅದನ್ನ ನಿಮಗೆ ಯಾಕೆ ಕೊಡಬೇಕು ನನ್ನಲ್ಲಿ ಸಲಹೆ ನಮಸ್ಕಾರ ಆಗಿದೆ. ದೊಡ್ಡವರು ಅನ್ನುವುದಲ್ಲ, ನೀವು ದೊಡ್ಡವರು ಅದರಿಂದ ನಾನು ನಿನಗೆ ಅರ್ಪಿತ ನಿಮಗೆ ಅರ್ಪಿತ ನನ್ನದೆಲ್ಲವೂ ನಿಮ್ಮ ಇದು ನಮಸ್ಕಾರ. ನಮಸ್ಕಾರ ಶಬ್ದದ ನಿಜವಾದ ಅರ್ಥ ನಮಃ ನಮ ನಮಃ ನಮೇ ನಮಃ ಅದೇ ಅರ್ಥ ಈ ಮೂರು ಕೂಡ. ನಮಃ ಅಂದ್ರೆ ನನ್ನದಲ್ಲ, ನಾವೇನೋ ಮಾಡಿದೆವು ಮಕ್ಕಳು ಏನೋ ತಪ್ಪಾಗೋಯ್ತು ಏನೋ ಆಗಿರ್ಬೋದು ಅದನ್ನು ಹೊಟ್ಟೆ ಹಾಕೊಂಡು ನೀವು ಕ್ಷಮಿಸಬೇಕು ಅಂತ ಬರ್ತದೆ. ಭೂ ಸ್ವಾಹ ವರಾಹದೇವರೇ ಅರ್ಪಿಸಿದ್ದೇವೆ ಏನು ತಪ್ಪಿದ್ರು ಕ್ಷಮಿಸಿ ಇದನ್ನು ಸಾಧ್ಯವಾಗಿ ಹೆಚ್ಚಿನ ದೋಷ ಪರಿಹಾರ ಮಾಡಿ ಯಜಮಾನನಿಗೆ ಸಫಲ ಬರುವಂತೆ ಮಾಡು. ಇದು ಭೂ ಸ್ವಾಹ ಅನ್ನುವಂತ ಸೊ ಅನ್ನುವುದನ್ನ ತ್ಯಾಗ ಮಾಡು ಆಹಾರ ತನ್ನದು ಅನ್ನುವಂತಹ ಕಲ್ಪನೆ ಬಿಟ್ಟು ಇದು ನಿಮ್ಮ ನೀವು ನುಡಿಸಿದರೆ ಏನೋ ತಪ್ಪು ಬಂತು ಅದನ್ನು ಕ್ಷಮಿಸಿದರೆ ಅವರಿಂದ ಇನ್ನು ಸ್ವಚ್ಛವಾಗಿರುವಂಥವನ್ನು ನುಡಿಸಿ ಕಾರ್ಯ ಸಂಘ ಮಾಡಿ ದೋಷಿಸಿದೆ ಭೂ ಸ್ವಾಹ ಎಲ್ಲವೂ ನನಗೆ ಅರ್ಪಿತ ಅದರಲ್ಲಿ ಇರುವೂ ಇಲ್ಲ. ಇಷ್ಟೇ ದುಸ್ವಾಹ ನವಲ ಅಂತ ಅನ್ನೋದಕ್ಕೂ ನಿಜವಾದ. ಹಾಗಾಗಿ ನರಹರಿ ತೀರ್ಥರು ಒಂದು ಕಡೆ ಒಂದು ಮಾತಾಡ್ತಾರೆ, ಮಧ್ವಾಚಾರ್ಯರು ದೇವರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ. ಬಹಳ ರೋಚಕವಾದ ಮಧ್ವಾಚಾರ್ಯರು ದೇವರಿಗೆ ನಮಸ್ಕಾರ ಯಾಕೆ ಮಾಡಬೇಕು ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಪರವಾಗಿಲ್ಲ, ದೇವರಿಗೆ ನಮಸ್ಕಾರ ಮಾಡುವ ನಮಸ್ಕಾರ ಆದ್ರೆ ಏನು ಅರ್ಥ ಅಲ್ಲ. ನನ್ನದು ತಿಳ್ಕೊಂಡಿದ್ದಾರೆ, ನನ್ನದಲ್ಲ ಮಧ್ವಾಚಾರ್ಯ ಯಾವತ್ತೂ ಕೂಡ ನನ್ನದು ತಿಳ್ಕೊಂಡವಳೇ ಅಲ್ಲ, ಅವ್ರು ನನ್ನದಲ್ಲ ತಿಳಿದು ಯಾಕೆ ಹೇಳಬೇಕು ಅಂತ ಹೇಳ್ತಾರೆ. ಬಹಳ ರೋಚಕವಾದ ಅದಕ್ಕ ಮಧ್ವಾಚಾರ್ಯ ನಮಸ್ಕಾರ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ದೇವರಿಗೆ ನಮ ಹಾಕಿ ಹೇಳ್ತಾರಲ್ಲ ಅಂದ್ರೆ ನೀವು ಹಾಗೆ ಮಾಡ್ರಪ್ಪ ಅಂತ ನಮ್ಗೆ ತೋರಿಸಿ ಖುಷಿ ಆಗ್ತದೆ. ಅವ್ರಿಗೆ ಮಾಡಬೇಕಾದ ಅಗತ್ಯ ಇದೆ. ಹಾಗೆ ನಮಃ ಅಂತಂದ್ರೆ ನನ್ನದಲ್ಲ, ಸ್ವಾಹ ಅಂದ್ರೆ ನನ್ನದಲ್ಲ, ಸ್ವತಃ ಅಂದ್ರೆ ನನ್ನದಲ್ಲ, ಎಲ್ಲರಿಗೊಂದೇ ಅರ್ಥ ಅಂದ್ರೆ ಭೂ ಸ್ವಾಹ ಅಂತ ನಾವು ನಿಂತ ಭೂವರಾಹನಿಗೆ ಅರ್ಪಿಸಿದೆವು. ಏನಿದ್ರು ಕ್ಷಮಿಸಿ ಉದಾಹರಣ. ಆಗ ಏನಾಗುತ್ತೆ, ರಜಾಂತೇನ ರಜಾಂ ನೀರಿಗೆ ರಜಾಂ ಯಜ್ಞ ಸೃಷ್ಟಿ ಸಂತಧಾನಿ ರಜಾಂ ತಂದ್ರಸೇನ ರಜಾಂ ಋಗ್ವೇದದ ಸಾರಭೂತವಾಗಿರತಕ್ಕಂತಹ ಭೂ ಅನ್ನುವ ಮಂತ್ರದಿಂದ ಅದರಿಂದ ಪ್ರತಿಪಾದ್ಯರಾದ ವರಾಹನಿಂದ ರಜಾಂ ವೀರ್ಯೇಣ ಆ ಋಗ್ವೇದದ ಸಾರಭೂತವಾಗಿರತಕ್ಕ ಭೂ ಶಬ್ದದ ಪ್ರತಿಪಾದ್ಯನಾದಂತಹ ಭೂ ವರಾಹನ ಸಾಮರ್ಥ್ಯದಿಂದ ಅವನ ಅನುಗ್ರಹ ಸಾಮರ್ಥ್ಯದಿಂದ ರಜಾಂ ಯಜ್ಞ ಋಗ್ವೇದದ ಮೂಲಕ ಆಗಿರ್ತಕ್ಕಂತಹ ಯಜ್ಞದ ದೋಷ